ಎಷ್ಟು ದಿನ ಬೇಕಾದರೂ ಇಡ್ಬೋದು? ಒಂದೂವರೆ ತಿಂಗಳ ಮಟ್ಟನೂ ಇಡಬಹುದು. ಆಮೇಲೆ ನಾವು ಎಷ್ಟು ಸಾಧ್ಯತೆ ಅಷ್ಟು ನೆರಳೊಳಗಿಟ್ಟರೆ ಇನ್ನೂ ಜಾಸ್ತಿ ಅದರದ್ದು ಸ್ವಲ್ಪ ಒಂದು 6 ತಿಂಗಳ ಮಟ್ಟಿಗೆ ಮಾಡ್ಬೋದು. ಬಟ್ ನಮ್ಮ ಒಂದು ಸಲಹೆ ಏನಪ್ಪ ಅಂದರೆ ಎಷ್ಟು ಸಾಧ್ಯತೆ ಅಷ್ಟು ಫ್ರೆಶ್ ನಾವು ಹೊಲಕ್ಕೆ ಹಾಕೋದ್ರಿಂದ ಹೆಚ್ಚಿನ ಒಂದು ಲಾಭ ನಮ್ಮ ಬೆಳೆಗಳು ಸಿಗುತ್ತೆ. ನಾವು ಶೇಖರಣೆ ಮಾಡಿ ಒಂದು 6 ತಿಂಗಳ ಒಂದು ವರ್ಷ ಬಿಟ್ಟು ಹಾಕ್ತೇವೆ ಅಂದರೆ ಅದರದ್ದು ಶಕ್ತಿ ಕಡಿಮೆ ಆಗಿರುತ್ತೆ. ಅದರಲ್ಲಿರ್ತಕ್ಕಂಥ ಒಂದು ಜೀವಿಗಳು ಸೂಕ್ಷ್ಮ ಜೀವಾಣುಗಳು ಇರ್ಬೋದು ಮತ್ತು ಒಂದು ಪೋಷಕಾಂಶಗಳ ಒಂದು ಪ್ರಮಾಣ ಇರ್ಬೋದು ಅದು ಜೊತೆ ಹೆಚ್ಚು ಕಡಿಮೆ ಆಗೋ ಲಕ್ಷಣ ಇರುತ್ತೆ. ಫ್ರೆಶ್ ತೆಗೆದು ಹಾಕೋದು ಬೆಸ್ಟ್. ನಾವು 1.5 ತಿಂಗಳ ಮಟ್ಟನು ಇಟ್ಟು ನೀವು 45 ದಿನವರೆಗೂ ನೀವು ಶೇಖರಣೆ ಮಾಡಿ ನಮ್ಮ ಬೆಳೆಗಳಿಗೆ ಸಾಮಾನ್ಯವಾಗಿ ಎಕರೆಗೆ 10 ಕ್ವಿಂಟಲ್ ಅಂದರೆ 1 ಟನ್ ನಾವು ರೆಕಮೆಂಡೇಷನ್ ಮಾಡಿವೆ ಎಲ್ಲ ಬೆಳೆಗಳಿಗೆ. ಆಮೇಲೆ ಒಂದು ವರ್ಷಕ್ಕೆ ಒಂದು 10 ಕ್ವಿಂಟಲ್ 1 ಟನ್ ಹಾಕ್ಬೋದು ಎಲ್ಲ ಬೆಳೆಗೂ. ಇದು ಇನ್ನೊಂದು ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎರೆಹುಳು ಗೊಬ್ಬರದ್ದು ನಾವು ನೇರವಾಗಿ ಬೇರಿಗೆ ಹಾಕ್ಬೋದು ಬಿತ್ತನೆ ಟೈಮ್ನಲ್ಲಿ. ಈ ಕುರ್ಗಿ ಮುಖಾಂತರ ನಾವು ಎರೆಹುಳು ಗೊಬ್ಬರವನ್ನು ಎಳೆಶೆಡ್ಡಿ ಮುಖಾಂತರ ಹಾಕ್ಬೋದು. ಹೀಗಾಗಿ ವೇಸ್ಟೇಜ್ ಈಗ ನಾವು ತಿಪ್ಪೆ ಗೊಬ್ಬರ ಮಾಡ್ತೀವಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೊಲದಾಗ ಅಲ್ಲೇ ಗುಂಪಿ ಹಾಕಿ ಬಂದುಬಿಡ್ತೀವಿ ಅದು ಸೂರ್ಯನ ಒಂದು ಶಾಖಿ ಅದರ ಶಕ್ತಿ ಹೋಗ್ಬಿಡುತ್ತೆ. ಆಮೇಲೆ ಅದು ಸರಿಯಾಗಿ ಕಳಿತಿರಲ್ಲ ಅದಕ್ಕೆ ಅವು ದಂಟು ಅವೆಲ್ಲ ಹಂಗೆ ಇರ್ತಾವೆ. ಅವು ದೊಡ್ಡ ಗಾಳಿ ಬಿಡುತ್ತೆ ಅಂದರೆ ಅದು ನಮ್ಮ ಹೊಲ ಬಿಟ್ಟು ಬೇರೆದವ್ರ ಹೊಲಕ್ಕೆ ಹೋಗಿ ಬಿದ್ದಿರ್ತದೆ. ಅಂದರೆ ಅಲ್ಲಿ ವೇಸ್ಟೇಜ್ ಅನ್ನೋದು ಭಾಳ ಇರುತ್ತೆ. ಇಲ್ಲಿ ಅದಾಗಂಗಿಲ್ಲ. ಈಗ ಆ ಗೊಬ್ಬರವನ್ನು ನೇರವಾಗಿ ನಾವು ಒಂದು 2 ಸೆಡ್ಡಿ ಮರಕ್ಕ ತಾವಂದಂಗೆ ಈ ಸೋಯಾಬೀನು ಯಾವುದೇ ಬೆಳೆ ಬೆಳಿತೀವಲ್ಲ ಕುರ್ಗಿ ಮುಖಾಂತ ಬಿತ್ತೀವಲ್ಲ ಅವಾಗ ನಾವು 2 ಸೆಡ್ಡಿ ಹಿಂದೆ ಕಟ್ಕೊಂಡು ಇದನ್ನ ಹಾಕಿಬಿಟ್ರೆ ಮಣ್ಣಲ್ಲಿ ಬೆರೆತು ಹೋಗ್ಬಿಡ ಮಣ್ಣಲ್ಲಿ ಮತ್ತು ನೇರವಾಗಿ ನಮ್ಮ ಒಂದು ಬೆಳೆಗಳು ಬೇರೆ ಸಿಗುತ್ತೆ. ಈ ಎರೆಹುಳು ಗೊಬ್ಬರದ ಒಂದು ಲಾಭ ಏನಪ್ಪ ಅಂತಂದ್ರೆ ಇದು ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಆಗೈತೆ ಆ ಒಂದು ಭಾಗದಲ್ಲಿ. ಈಗೇನು ಬೀಜ ಬೇರು ಮೊಳಕೆಯಡು ಒಂದು ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಯಾವ ಬೇಕೋ ಅದು ಪೋಷಕಾಂಶಗಳನ್ನು ಒದಗಿಸಿಕೊಡ್ತತಿ ಮತ್ತು ತೇವಾಂಶವನ್ನು ಜಾಸ್ತಿ ಹಿಡಿದುಕೊಡ್ತತಿ. ಇದರಿಂದ ಬೇರಿನ ಆಳ ಬೆಳವಣಿಗೆ ಭಾಳ ಚೆನ್ನಾಗಿರೋದ್ರಿಂದ ಆಳವಾಗಿ ಬೇರು ಭೂಮಿಯೊಳಗೆ ಇಳಿಯೋದ್ರಿಂದ ಕೆಳಮಟ್ಟದ ಒಂದು ಪೋಷಕಾಂಶಗಳು ಮತ್ತು ತೇವಾಂಶ ಕೂಡ ನಮ್ಮ ಬೆಳೆಗೆ ಸಿಗುತ್ತೆ. ಯಾಕಂದ್ರೆ ಬೇರಿನ ಒಂದು ಬೆಳವಣಿಗೆ ಭಾಳ ಚೆನ್ನಾಗಾಗತ್ತೆ. ಹೀಗಾಗಿ ಇದರದ್ದು ಒಂದು ಒಳ್ಳೆ ಒಂದು ಇದರಿಂದ ಬರಬೇಕು ಗಿಡಗಳು ಸಸಿಗಳು ಅತ್ಯಂತ ಬಲಿಷ್ಠವಾಗಿ ಬರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಮತ್ತು ನಾವು ಬೇರೆ ಬೇರೆ ಮಾವಿನ ಗಿಡ ಇಂಥವೆಲ್ಲ ಈ ತೋಟಗಾರಿಕೆ ಬೆಳೆಗಳು ಕೂಡ ನಾವು ಮಡಿ ಮಾಡಿ ಅಥವಾ ಪಾತಿ ಮಾಡಿ ಅಂತ ಹೇಳ್ತೇವಲ್ಲ ಅಲ್ಲೇ 5-10 ಕೆಜಿವರೆಗೂ ನಾವು ದೊಡ್ಡ ತೆಂಗಿನ ಗಿಡ ಇರ್ಬೋದು ಮಾವಿನ ಗಿಡ ಇರ್ಬೋದು ಚಿಕ್ಕು ಇರ್ಬೋದು ಯಾವುದೇ ಬೆಳೆಯ ಒಂದು ಏಜ್ ಅಂತೇನು ವಯಸ್ಸಿಗೆ ಅನುಗುಣವಾಗಿ ನಾವು 5-10 ಕೆಜಿ ನಾವು ಈ ತಿಪ್ಪೆ ಗೊಬ್ಬರ ಒಂದು ಎರೆಹುಳು ಗೊಬ್ಬರವನ್ನು ಬೇರಿನ ಪಾತಿ ಮಾಡಿ ಬೇರಿಗೆ ಡೈರೆಕ್ಟಾಗಿ ಕೊಡ್ಬೋದು. ನೇರವಾಗಿ ಬೇರಿಗೆ ಕೊಡುವಂಗೆ ಮಾಡೋದ್ರಿಂದ ಅಲ್ಲಿ ಕೂಡ ಒಂದು ತೇವಾಂಶ ಜಾಸ್ತಿ ಆಗುತ್ತೆ ಸೂಕ್ಷ್ಮ ಜೀವಾಣುಗಳ ಒಂದು ಚಟುವಟಿಕೆ ಜಾಸ್ತಿ ಆಗೋದ್ರಿಂದ ಮತ್ತು ಬೆಳೆವರ್ಧಕಗಳು ಬೇರಿಗೆ ಸಿಗೋದ್ರಿಂದ ಬೆಳೆ ಬೆಳವಣಿಗೆ ಚೆನ್ನಾಗೈತಿ ಮತ್ತು ಇದರಿಂದ ನಾವು ಒಳ್ಳೆ ಬೆಳೆಯನ್ನು ಪಡಿಬೋದು ಇಳುವರಿ. ಮುಖ್ಯವಾಗಿ ಹೇಳ್ತಾ ಇದ್ರಿ ನೈಸರ್ಗಿಕ ಶತ್ರುಗಳು ಅಂತೇಳಿ. ಹೌದು, ಅದು ಯಾವ್ಯಾವ ಮತ್ತು ಅವನ್ನ ಹೇಗೆ ನಿರ್ವಹಿಸ್ಬೇಕು? ಮೊಟ್ಟ ಮೊದಲಾಗಿ ಹೇಳ್ಬೇಕು ಅಂತಂದ್ರೆ ನಾ ಮೊದಲೇ ಹೇಳಿದೆ ನೀರು ಚೆನ್ನಾಗಿ ನಾವು ಸರಿಯಾಗಿ ಹಾಕಲಿಲ್ಲ ಅಂದರೆ ಹುಳುಗಳು ಸಾಯಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಂದ್ರೆ ಅದ್ರ ವಾಸನೆಗೆ ಈ ಕೆಂಜಿಗ ಇರ್ಬಿ ಕೆಂಪು ಇರ್ಬಿ ಅಂತ ಬರ್ತದೆ, ಅದೊಂದು ಇರ್ಬೋದು. ಗೆದ್ಲು ಹುಳ ಇರ್ಬೋದು. ಇನ್ನೊಂದು ಚಪ್ಪಟೆ ಹುಳು ಅಂತ ಸೇಮ್ ಅದು ಹೆಂಗಿರುತ್ತಪ್ಪ ಅಂದರೆ ಎರೆಹುಳು ಟೈಪ್ ಇರುತ್ತೆ. ಇವೆಲ್ಲ ಅಟ್ಯಾಕ್ ಮಾಡೋದು ಅಂದ್ರೆ ಆ ಒಂದು ಮಡಿಯಲ್ಲಿ ಈ ಹುಳುಗಳು ಅಂದರೆ ಶತ್ರುಗಳು ಏನಾದರೂ ಕಂಡು ಅಂದರೆ ಅಲ್ಲಿ ಅವನ್ನ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಯಾವುದೇ ಔಷಧಿಗಳು ಸಿಂಪಡಣೆ ಮಾಡೋಕ್ಕೆ ಬರಲ್ಲ, ಮಾಡಿದ್ರೆ ನಮ್ಮ ಎರೆಹುಳು ಇದಾಗ. ಹೀಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೇವಿನ ಎಲೆ ಹಾಕ್ಬೋದು ಅಥವಾ ಬೇವಿನ ಒಂದು ಕಾಯಿಗಳನ್ನು ಪುಡಿ ಮಾಡಿ ಬೀಜಗಳನ್ನು ಪುಡಿ ಮಾಡಿ ಹಾಕ್ಬೋದು ಅಥವಾ ಬಜೆ ಪೌಡರ್ ಅಂತ ಸಿಗುತ್ತೆ ಅದನ್ನು ಪುಡಿಯನ್ನು ಕೂಡ ನಾವು 2-5% ಮಡಿಯೊಳಗೆ ಹಾಕಿದ್ ಮಾಡ್ಬೋದು. ಬಂದ ಮೇಲೆ ಅದು ಹತೋಟಿಗೆ ಬರಲಿಲ್ಲ ಅಂದರೆ ಸಂಪೂರ್ಣವಾಗಿ ಅದನ್ನೆಲ್ಲ ಗೊಬ್ಬರ ಹುಳ ಗೊಬ್ಬರ ಎಲ್ಲ ತೆಗೆದು ಅದನ್ನು ಖಾಲಿ ಮಾಡಿ ಆ ಹುಳನೆಲ್ಲ ಗೊಬ್ಬರನ ಬೇರೆ ಕಡೆ ಎಲ್ಲ ಹಾಕಿ ಬರೀ ಅಲ್ಲೇನರ ಎರೆಹುಳ ಇದ್ದರಷ್ಟೇ ಒಂದು ಆಯ್ಕೆ ಮಾಡಿಕೊಂಡು ಅದನ್ನು ಗೊಬ್ಬರ ಎಷ್ಟಾಗಿರುತ್ತೆ ಅಷ್ಟು ಗೊಬ್ಬರ ತೊಗೊಂಡು ಉಳಿದಿದ್ದೆಲ್ಲ ತ್ಯಾಜ್ಯ ವಸ್ತುವನ್ನು ನಾವು ಬೇರೆ ಕಡೆ ಹಾಕೋದು ಒಳ್ಳೆಯದು. ಇಲ್ಲ ಅಂದರೆ ಅದರಲ್ಲಿ ಕೂಡ ಈಗ ಇರುವೆ ಅವೆಲ್ಲ ಇರ್ತಾವಲ್ಲ ಅದನ್ನು ನಾವು ಏನು ಮಾಡೋದಪ್ಪ ಅಂದರೆ ಡಿಸ್ಕಾರ್ಡ್ ಮಾಡೋದಂತೀವಲ್ಲ ತಿರಸ್ಕರಿಸ್ಬಿಡ್ಬೇಕು ಅದನ್ನಷ್ಟೇ, ಅದನ್ನು ಮತ್ತೆ ಪುನಃ ಬಳಸಬಾರ್ದು. ಅದಕ್ಕೆ ನಾನು ಹೇಳೋದು ಬಂದ ಮೇಲೆ ಹತೋಟಿ ಮಾಡೋದಕ್ಕಿಂತ ಬರ್ದಂಗೆ ನೋಡ್ಕೊಳ್ಳೋದು ಭಾಳ ಒಳ್ಳೆಯದು. ಆಮೇಲಿಂದ ಒಂದೊಂದು ಕಡೆ ಈ ಕೋಳಿ ಸಮಸ್ಯೆ ಇರ್ತೈತಿ. ಹಂದಿಗಳಿದ್ದಲ್ಲಿ ಹಂದಿಗಳ ಕಾಟನೂ ಇರುತ್ತೆ. ಕೆಲವೊಮ್ಮೆ ಕಪ್ಪಿಗಳು ಕೂಡ ಈ ಎರೆಹುಳು ಅಂತ ತಿನ್ನುವಂಥ ಒಂದು ಸಂದರ್ಭ ಇರುತ್ತೆ. ಅವಕ್ಕೆಲ್ಲ ನಾವು ನೋಡ್ತಾ ಇರಬೇಕು. ನಾವು ನಿರಂತರ ಒಂದು ಮಡಿಗಳಿಗೆ ಭೇಟಿ ಇಟ್ಟು ಹಂಗೆ ಕಪ್ಪಿ ಏನರಿದ್ರೆ ತೆಗೆದು ಹಾಕ್ಬೇಕು. ಅವನ್ನ ಈ ಹಂದಿಗಳು ಬರದಂಗೆ ಸುತ್ತಲೂ ಸರಿಯಾಗಿ ಬೇಲಿ ಹಾಕ್ಬೇಕು ಒಳಗೆ ಬರದಂಗೆ. ಹಿಂಗೆ ಮಾಡೋದ್ರಿಂದ ಈ ನೈಸರ್ಗಿಕ ಒಂದು ಶತ್ರುಗಳ ಒಂದು ಹಾವಳಿಯಿಂದ ನಾವು ನಮ್ಮ ಎರೆಹುಳನ್ನು ರಕ್ಷಣೆ ಮಾಡ್ಬೋದು. ಇನ್ನು ಉತ್ಪಾದನೆ ಮಾಡ್ತೀವಿ. ಅಲ್ಲಿ ಏನಾದರೂ ಅಂಕಿ ಸಂಖ್ಯೆ ಏನಾದರೂ ಹೇಳಿಕ್ಕಾಗುತ್ತಾ ಹಿಂಗಿಂಗ ಅಂತೇಳಿ? ನೋಡ್ರಿ, ನಾವು ಒಂದು ಗುಂಟೆ ಒಳಗೆ ಕನಿಷ್ಠ ವರ್ಷಕ್ಕೆ 15-20 ಟನ್ ನಾವು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಬೋದು ಒಂದು ಗುಂಟೆಯಲ್ಲಿ. ಇನ್ನು ನಾವು ಒಂದು ವೇಳೆ ನಾವು 1 ಕ್ವಿಂಟಲ್ ತ್ಯಾಜ್ಯ ವಸ್ತುವನ್ನು ನಾವು ಬಳಸಿದ್ದಾದ್ರೆ ಅದರಿಂದ 60-70 ಕೆಜಿ ಅಂದ್ರೆ 60-70% ನಾವು ಎರೆಹುಳು ಗೊಬ್ಬರವನ್ನು ಪಡಿಬೋದು. ಅಂದ್ರೆ 70% ಉದಾಹರಣೆಗೆ 1 ಟನ್ ಏನಾದರೂ ನಾವು ಕೃಷಿ ತ್ಯಾಜ್ಯ ವಸ್ತುವನ್ನು ನಾವು ಸಗಣಿ ಎಲ್ಲ ಹಿಡ್ಕೊಂಡು ನಾವು ಮಡಿಯೊಳಗೆ ಹಾಕಿದ್ವಿ ಅಂದ್ರೆ ನಮಗೆ 6-7 ಕ್ವಿಂಟಲ್ ಉತ್ತಮ ಗುಣಮಟ್ಟದ ಎರೆಹುಳು ಗೊಬ್ಬರವನ್ನು ನಾವು ಪಡಿಬೋದು. ಮತ್ತು ಈ ಒಂದು ಗೊಬ್ಬರವನ್ನು ನಾವು ಭಾಳಷ್ಟು ಜನ ರೈತರಿಗೆ ಇದರಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಎರೆಹುಳು ಗೊಬ್ಬರ ಮಾರಾಟ ಮಾಡೋದ್ರಿಂದ ಕೇವಲ 2-3 ಎಕರೆ ಇರೋಂಥ ರೈತರು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಎರೆಹುಳು ಗೊಬ್ಬರ ಗುಂಡಿ ಮಡಿಗಳನ್ನು ಅಥವಾ ಒಂದು ಯೂನಿಟ್ ಅಂದ್ರೆ ನಾವು ಘಟಕವನ್ನು ಎರೆಹುಳು ಘಟಕವನ್ನು ಮಾಡಿಕೊಂಡು 2-3 ಗಂಟೆ ಒಳಗೆ ಅಂದರೆ ಅವ್ರದ್ದೊಂದು 50-60 ಟನ್ ಅಷ್ಟು ಉತ್ಪಾದನೆ ಮಾಡಿ ಅದನ್ನು ಕನಿಷ್ಠ 700-800 ರೂಪಾಯಿಗೆ 1 ಕ್ವಿಂಟಲ್ ಹಂಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಸಾಕಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಅವರು ತಮ್ಮ ಹೊಲದಲ್ಲಿ ಕೃಷಿ ತ್ಯಾಜ್ಯ ವಸ್ತುವಿನ ಏನು ಕೊರತೆ ಇತ್ತು ಅಂದ್ರೆ ಬೇರೆ ಕೊಟ್ಟಿಗೆ ತಿಪ್ಪೆಗಳನ್ನು ಖರೀದಿ ಮಾಡ್ತಾರೆ, ಬೇರೆ ದೊಡ್ಡ ದೊಡ್ಡ ಡೇರಿನ ಸಗಣಿ ಖರೀದಿ ಮಾಡ್ಕೊಂಡ್ಬರ್ತಾರೆ, ಮತ್ತು ಬೇರೆ ಇಲ್ಲಿ ಏನಾದರೂ ಕಬ್ಬಿನ ಸಾಗಿ ಅದು ಸಿಗ್ತಾ ಅದನ್ನು ಖರೀದಿ ಮಾಡ್ಕೊಂಡ್ಬರ್ತಾರೆ. ಖರೀದಿ ಮಾಡ್ಕೊಂಡ್ಬಂದು ಅವೆಲ್ಲ ತ್ಯಾಜ್ಯ ವಸ್ತುಗಳಿಗೆ 1 ವರ್ಷಕ್ಕೆ ಎಷ್ಟು ಬೇಕು ಒಂದು ಕಡೆ ಶೇಖರಣೆ ಮಾಡಿ ಕನಿಷ್ಠ ಒಂದು 8-10 ಕೃಷಿ ಕಾರ್ಮಿಕರಿಗೆ ಅವರು ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ. ಅಂಥ ರೈತರು ಭಾಳಷ್ಟು ಚೆನ್ನಾಗ ಧಾರವಾಡ ಜಿಲ್ಲೆ ಅದರ ಹಾವೇರಿ ಜಿಲ್ಲೆ ಒಳಗೆ ನಾನು ನೋಡಿದ್ದಿದೆ. ಇದರಿಂದ ಅವ್ರು ಕನಿಷ್ಠ 1 ವರ್ಷಕ್ಕೆ ಬರೀ ಎಲ್ಲ ಖರ್ಚು ತೆಗೆದು 4-5 ಲಕ್ಷ ರೂಪಾಯಿ ವಾರ್ಷಿಕ ಆದಾಯವನ್ನು ಕೂಡ ಒಂದು ಅವರು ಇದರಿಂದ ಪಡಿತಾ ಇದ್ದಾರೆ. ಹೀಗಾಗಿ ಉತ್ತಮ ಗುಣಮಟ್ಟದ ಎರೆಹುಳು ಗೊಬ್ಬರ ತಯಾರು ಮಾಡಿ ಅದನ್ನು ನಮ್ಮ ಹೊಲಕ್ಕೂ ಬಳಸ್ಕೋಬೋದು, ಇಲ್ಲಾಂದ್ರೆ ಅದನ್ನು ಮಾರಾಟ ಮಾಡಿ ಅದೊಂದು ಸ್ವ ಉದ್ಯೋಗ ಅಂತ ನಾವು ಅದನ್ನು ಅವಲಂಬನೆ ಮಾಡಬಹುದು. ಎರೆಹುಳು ಗೊಬ್ಬರ ತಯಾರಿಕೆ ಘಟಕವನ್ನು ಮಾಡಿ ಇನ್ನೊಂದಲ್ಲಿ ಎರೆ ಜಲ ಬರುತ್ತೆ. ಹಾಂ, ಎರೆ ಜಲ ಏನದು? ಈ ಎರೆ ಜಲ ಅಂದರೆ ಒಂದು 60-70% ಗೊಬ್ಬರ ಆದಮೇಲೆ ನಾವೇನು ಮಾಡ್ಬೋದು, ಸ್ವಲ್ಪ ನೀರು ಹಾಕಬೇಕು. ನೀರು ಬಸದು ಹೊರಗೆ ಬರೋಂಗೆ ಒಂದು ಪೈಪ್ ಹಾಕಬೇಕು, ಮತ್ತು ಅಲ್ಲಿ ಹೊರಗೆ ಲೀಕೇಜ್ ಆಗೋದ್ರೆ ಸರಿಯಾಗಿ ಪ್ಲಾಸ್ಟ್ರಿಂಗ್ ಮಾಡಬೇಕು. ಸ್ವಲ್ಪ ನೀರು ಒಂದು ಕಡೆ ಬಸದು ಬರೋಂಗೆ ಸ್ವಲ್ಪ ಇಳಿಜಾರು ಮಾಡಬೇಕು. ಒಳಗೆ ಎರೆಹುಳು ತೊಟ್ಟಿ ಮಾಡ್ತಲ್ಲ, ಸ್ವಲ್ಪ ಇಳಿಜಾರದಲ್ಲಿ ಅದನ್ನು ಆ ತಳವನ್ನು ಇಳಿಜಾರು ಮಾಡಿ ಅಲ್ಲಿ ಒಂದು ಕೆಳಗೆ ಹೊರಗೆ ಒಂದು ಪೈಪ್ ಹಚ್ಬಿಟ್ರೆ ಈಗ ಒಂದು 10-15 ಲೀಟ್ರ್ ನಾವು ನೀರು ಸಿಂಪಡಣೆ ಮಾಡ್ತೀವಿ. ಅದ್ರ ಬದಲು 40-50 ಲೀಟ್ರ್ ನೀರು ಸಿಂಪಡಣೆ ಮಾಡೋದ್ರಿಂದ ಏನಕ್ಕೈತಿ, ಆ ಹೆಚ್ಚಾದ ನೀರು ಹೊರಗೆ ಬರುತ್ತೆ. ಒಂದು ಸ್ವಲ್ಪ ಅದ್ರ ಒಮ್ಮೆಗೆ ಬರೋದಕ್ಕಿಂತ ಅಲ್ಲಿ ಒಂದು ತಪ್ಪು ಅದನ್ನು ಕ್ಲೋಸ್ ಮಾಡಬೇಕು ಟ್ಯಾಪ್ ಹಾಕಿ. ಒಂದು 2-3 ದಿನ ಆದಮೇಲೆ ಏನಾಗೈತಿ, ಆ ಒಂದು ಎರೆಹುಳದ ಮೈ ಮೇಲೆ ಒಂದು ಅಂಟು ಪದಾರ್ಥ ಇರುತ್ತೆ. ಅದು ತುಂಬ ಅದರಲ್ಲಿ ಸಾಕಷ್ಟು ನಮ್ಮ ಬೆಳೆಗಳ ಒಂದು ಬೆಳವಣಿಗೆ ಅನುಕೂಲ ಆಗಂಥ ಹಾರ್ಮೋನ್ಗಳಿರ್ತಾವೆ, ಅವೆಲ್ಲ ಈ ನೀರಲ್ಲಿ ಕರಗ್ತಾವೆ. ಮತ್ತು ಎರೆಹುಳು ಗೊಬ್ಬರ ಆಗಿರ್ತೈತಿ ಒಂದು 60-70%. ಅದರಲ್ಲಿರ್ತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತು ಸಾಕಷ್ಟು ಸೂಕ್ಷ್ಮ ಜೀವಾಣುಗಳು ಈ ನೀರಲ್ಲಿ ಬರ್ತಾವೆ. ನಾವು ಆ ಟ್ಯಾಪ್ ಓಪನ್ ಮಾಡಿದ ತಕ್ಷಣ ಅದನ್ನೆಲ್ಲ ಕರೆಸ್ಕೊಂಡು ನಮಗೊಂದು ದ್ರಾವಣ ಹೊರಗೆ ಬರುತ್ತೆ, ಅದೇ ಎರೆಜಲ. ಅಂದರೆ ಎರೆಹುಳುಗಳ ಮೈ ತೊಳೆದಂಥ ನೀರು ಮತ್ತು ಎರೆಹುಳು ಗೊಬ್ಬರ ಕರಿಗದಂಥ ನೀರು, ಇದಕ್ಕೆ ನಾವು ಎರೆಜಲ ಅಂತ ಕರಿತೇವೆ. ಇದಕ್ಕೆ ನಾವು 3-5 ಲೀಟ್ರ್ ನೀರು, 1 ಲೀಟ್ರ್ ಎರೆಜಲಕ್ಕೆ 3 ಲೀಟ್ರು ಅಥವಾ 5 ಲೀಟ್ರ್ ನೀರು ಮಿಕ್ಸ್ ಮಾಡಿ ನಾವು ಯಾವುದೇ ಬೆಳೆಗೆ ಸಿಂಪಡಣೆ ಮಾಡಿದ್ದಾದ್ರೆ, ಯಾವುದೇ ಬೆಳೆ ಇರ್ಬೋದು, ಹೂವಿನ ಬೆಳೆ ಇರ್ಬೋದು, ಒಂದು ಗುಣಮಟ್ಟ, ಈ ಹೂವಿನ ಗುಣಮಟ್ಟ ಅಂದರೆ ಏನ್ರಪ್ಪ, ಹೂವಿನ ಒಂದು ಸುವಾಸನೆ ಸೈಜು ಕಲರ್ ಭಾಳ ಇಂಪ್ರೂವ್ಮೆಂಟ್ ಆಕತಿ. ಮತ್ತು ಹಣ್ಣಿಗೆ ನಾವೇನಾದರೂ ಈಗ ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ಇರುತ್ತೆ, ದ್ರಾಕ್ಷಿಗೆ ನಾವು ಸಿಂಪಡಣೆ ಗೊಂಚಲಕ್ಕೆ ಡೈರೆಕ್ಟ್ ಸಿಂಪಡಣೆ ಮಾಡಿದ್ರೆ ಏನಾಗತ್ತೆ, ಅದರ ಸಿಹಿ ಜಾಸ್ತಿ ಆಗುತ್ತೆ, ಗಾತ್ರ ಜಾಸ್ತಿ ಆಗೈತಿ, ಮತ್ತು ಅವು ಹಣ್ಣಿನ ಒಂದು ಆಕಾರ ಕೂಡ ಚೆನ್ನಾಗಿರುತ್ತೆ. ಇದನ್ನು ಡೈರೆಕ್ಟ್ ನಾವು ಬೆಳೆಗಳ ಸಿಂಪಡಣೆ ಮಾಡ್ಬೋದು ಅಥವಾ ಬೇರಿಗೂ ಕೂಡ ಹಾಕ್ಬೋದು. ಇದೇ ಪ್ರಮಾಣದಲ್ಲಿ 1 ಲೀಟ್ರು ಎರೆಜಲಕ್ಕೆ 3-5 ಲೀಟ್ರ್ ನೀರು ಮಾಡಿಬಿಟ್ಟು 4-5 ಲೀಟ್ರು ಗಿಡದ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಬೇರಿಗೂ ಕೂಡ ಹಾಕೋದ್ರಿಂದ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ನಾವು ಕಾಣ್ಬೋದು. ಇದು ಕೂಡ ಸಾಕಷ್ಟು ರೈತರು ಇದನ್ನು ಕೂಡ ಎರೆಜಲವನ್ನು ತಯಾರಿಸಿ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ಭಾಳ ಒಂದು ಚೆನ್ನಾಗಿ ಒಂದು ಫಲಿತಾಂಶ ಕೊಟ್ಟಿದೆ ಎರೆಜಲ ಕೂಡ. ಎರೆಹುಳು ಗೊಬ್ಬರ ಜೊತೆ ಎರೆಜಲ ಮಾಡೋದ್ರಿಂದ ಈ ಕೀಟ ಮತ್ತು ರೋಗದ ಬಾಧೆ ಕೂಡ ಕಡಿಮೆ ಆಗೈತೆ ಅಂತ ಸಾಕಷ್ಟು ವರದಿಗಳಿದಾವೆ. ಹಿಂಗಾಗಿ ಸಾಕಷ್ಟು ರೈತರು ಇದನ್ನು ಬಳಸ್ತಾ ಇದ್ದಾರೆ. ಒಳ್ಳೆಯದು ಡಾಕ್ಟರ್ ಕೆ ಪಿ ಗುಂಡಣ್ಣವರ್ ಸರ್. ಇಷ್ಟೆಲ್ಲ ಎರೆ ಗೊಬ್ಬರ ತಯಾರು ಮಾಡಬೇಕಾದ್ರೆ ಏನೇನು ತಾಂತ್ರಿಕತೆಗಳು ಇದಾವು, ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು, ಹೇಗೆ ಅದನ್ನು ಲಾಭದಾಯಕವಾಗಿಯೂ ಕೂಡ ಮಾಡ್ಕೋಬಹುದು, ಈ ಎಲ್ಲ ವಿಚಾರವನ್ನು ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎರೆ ಗೊಬ್ಬರ ತಯಾರಿಕೆ ಕುರಿತು ಡಾಕ್ಟರ್ ಕೆ ಪಿ ಗುಂಡಣ್ಣವರ್ ಅವರೊಂದಿಗೆ ಎಚ್ ಬಿ ರಾಮಡ್ಕಿಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮುಗಳಖೋಡದ ರಾಮಯ್ಯ ಜೆ ಹಿರೇಮಠ್ ಹಾಗೂ ಸಂಗಡಿಗರು ಹಾಡಿರುವ ಭಜನಾ ಪದಗಳು. ಸುಖವನು ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾನೆ ಮನುಜ ಕೆಡುವ ಕಾಯದ ಮೋಹವನು ಮಾನೆ ಮನುಜ ಕೆಡುವ ಕಾಯದ ಮೋಹವನು ಮಾನೆ ಮನುಜ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಮಲಮೂತ್ರವನು ವಿರ್ತ ನೆಲೆಯೋಳು ನೀಲೆ ನಂಬೆ ಫಲವು ಪೇಯದ ತಾನವೆನ ಶಿವಂಗದೋಳು ನೆಲ ಶಿವಿ ಸಾಯ ಸುಖವನು ಭೋಗಿಸುವೆನೆಂದು ನೆಲ ಶಿವಿ ಸಾಯ ಸುಖವನು ಭೋಗಿಸುವೆನೆಂದು ಸಲೆ ಮನ ಬೆಳಚಿಹುದುನು ಬೀಡೆ ಮನುಜ ಸಲೆ ಮನ ಬೆಳಚಿಹುದುನು ಬೀಡೆ ಮನುಜ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಜಡ ದೃಶ್ಯ ಮಿತಿ ಪರಿಣತೆ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಪಡನಂತೆ ಬೇರೆನಿಸಿಹುದು ತಾನಲ್ಲವಿ ಪಡನಂತೆ ಬೇರೆನಿಸಿಹುದು ತಾನಲ್ಲವಿ ವಡಲೆಂಬ ಸುವಿವೇಕವನು ಮಾನೆ ಮನುಜ ವಡಲೆಂಬ ಸುವಿವೇಕವನು ಮಾನೆ ಮನುಜ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಜನಜಿ ಮೆಚ್ಚುವನ ಅನಿಮಿತ್ತೆ ವರಿಗಳೆನಿಪ ಕಾಮಾದಿಗಳಿಗೆ ಅನಿಮಿತ್ತೆ ವರಿಗಳೆನಿಪ ಕಾಮಾದಿಗಳಿಗೆ ತನುವನೆ ಕವನಿತ್ತೆ ಭವಭವಂಗಳಲ್ಲಿ ನಿನಗೊಂದ ದೇಹವಿದನು ತೊಟ್ಟು ತಾಪವಾಂತು ದೇಹವಿದನು ತೊಟ್ಟು ತಾಪವಾಂತು ಘನಶಂಭುಲಿಂಗವಾಗಿರಲೊಲ್ಲೋ ಮನುಜ ಘನಶಂಭುಲಿಂಗವಾಗಿರಲೊಲ್ಲೋ ಮನುಜ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾಯದ ಮೋಹವನು ಮಾನೆ ಮನುಜ ಕೆಡುವ ಕಾಯದ ಕೆಡುವ ಕಾಯದ ಮೋಹವನು ಮಾನೆ ಮನುಜ ಕೆಡುವ ಕಾಯದ ಮೋಹವನು ಮಾನೆ ಮನುಜ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಪಡೆವನಿ ನೊಂದಿಗೆ ಪಡೆವನಿ ನೊಂದಿಗೆ ಪಡೆವನಿ ನೊಂದಿಗೆ ಪರಮುಕ್ತಿ ಸುಖವನು ಮುಗಳಖೋಡದ ರಾಮಯ್ಯ ಜಿ ಹಿರೇಮಠ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ದಾವಣಗೆರೆ ಮಾರುಕಟ್ಟೆ ಸೇಬು 5,500 to 8,000 rupees, ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು 4,000 to 5,000 rupees, ಪಚ್ಚಬಾಳೆಹಣ್ಣು 2,500 ರಿಂದ 3,000 ರೂಪಾಯಿಗಳು, ಹುರುಳಿಕಾಯಿ ಬೀನ್ಸ್ 6,000 ರಿಂದ 6,500 ರೂಪಾಯಿಗಳು, ಬೀಟ್ರೂಟ್ 1,200 ರಿಂದ 1,600 ರೂಪಾಯಿಗಳು, ಹಾಗಲಕಾಯಿ 3,000 ರಿಂದ 3,500 ರೂಪಾಯಿಗಳು, ಸೋರೆಕಾಯಿ 800 ರಿಂದ 1,200 ರೂಪಾಯಿಗಳು, ಬದನೆಕಾಯಿ 1,400 ರಿಂದ 1,800 ರೂಪಾಯಿಗಳು, ಗೋರಿಕಾಯಿ 2,500 ರಿಂದ 3,000 ರೂಪಾಯಿಗಳು, ಎಲೆಕೋಸು 800 ರಿಂದ 1,200 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 2,000 ರಿಂದ 2,500 ರೂಪಾಯಿಗಳು, ಕ್ಯಾರೆಟ್ 2,500 ರಿಂದ 3,000 ರೂಪಾಯಿಗಳು, ಹೂಕೋಸು 1,400 ರಿಂದ 1,600 ರೂಪಾಯಿಗಳು, ಸಪೋಟ 1,500 ರಿಂದ 2,000 ರೂಪಾಯಿಗಳು, ಸವತೆಕಾಯಿ 1,400 ರಿಂದ